ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು. ಹತ್ತಾರು ಮಾತಲ್ಲಿ ಮುತ್ತಂತೆ ಈ ಮಾತು ಕಿವಿಗೊಟ್ಟು ಕೇಳಿದರೆ ಒಳ್ಳೆದುಂಟು ಬಾಳಲ್ಲಿ. ಹಳ್ಳಿಯ ನೋಟ ಮಸುಕಾಗದಿರಲಿ, ದೇಶದ ಜೀವಾಳ ಮರೆಯಾಗದಿರಲಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ದೇಶದಲ್ಲಿಯೇ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಚಿಕ್ಕಬೆನ್ನೂರಿನ ಕೃಷಿಕ ಎನ್ಬಿ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇವರನ್ನ ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಚಿಕ್ಕಬೆನ್ನೂರಿನ ಪ್ರಗತಿಪರ ಕೃಷಿಕರಾದ ಎನ್ಬಿ ವಿಜಯಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಅಡಿಕೆ, ಮೆಕ್ಕೆಜೋಳ ಈ ತರ ಬೆಳೆಗಳನ್ನ ಬೆಳೀತಿದ್ದಾರೆ, ಅದರ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಳ್ಳಕ್ ಬಂದಿದ್ದಾರೆ. ವಿಜಯಕುಮಾರ್ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ವಿಜಯಕುಮಾರ್ ಅವರೇ. ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ಸುಮಾರು ನಮ್ಮ ಅಜ್ಜರ ಕಾಲದಿಂದ ಕೃಷಿನೇ ಸರ್ ನಮ್ದು. ನಮ್ಮ ತಂದೆಯರನ್ನು ಕೃಷಿನೇ, ನಾವು ಕೃಷಿಕರಾಗಿ ಮುಂದುವರಿತಾ ಇದೀವಿ. ವಿದ್ಯಾಭ್ಯಾಸ ಮಾಡಲಿಲ್ಲ? ವಿದ್ಯಾಭ್ಯಾಸ ಪಿ ಯು ಸಿ ಮಾಡಿದೀನಿ ಸರ್. ಮುಂದಕ್ಕೆ ಯಾಕೆ ಓದಲಿಲ್ಲ? ಮುಂದಕ್ಕೆ ಮನೆಯಲ್ಲಿ ಲೇಬರ್ ಸಮಸ್ಯೆ ಇತ್ತು ಸರ್. ಅಪ್ಪರು ಒಬ್ಬರೇ ಇದ್ರು, ಅಣ್ಣರು ಹೊರಗೆ ಹೋಗಿದ್ರು ಓದ್ಲಿಕ್ಕೆ, ತಮ್ಮರು ಸಣ್ಣರಿದ್ರು. ಅವಾಗಲೇ ಅಪ್ಪರಿಗೆ ಹೊರೆ ಆಗ್ತದೆ ಅಂತೇಳಿ ನಾವು ವ್ಯವಸಾಯಕ್ಕೆ ನಿಂತ್ಕೊಂಡು. ವ್ಯವಸಾಯಕ್ಕೆ ಬಂದ್ರಿ? ಹಾಗಿದ್ರೆ ವ್ಯವಸಾಯ ಲಾಭದಾಯಕ ಅನ್ಸುತ್ತ ಸರ್? ಕಷ್ಟಪಟ್ಟರೆ ಸಿಗುತ್ತೆ, ಮಳೆಗಾಲ ಚೆನ್ನಾಗಾದ್ರೆ ಲಾಭನೇ ಸರ್. ಲಾಭನೇ ಸರ್. ಅಂದ್ರೆ ಮಳೆ ಚೆನ್ನಾಗಿ ನಡೆಸಬೇಕು. ಕೂಲರ್ ಮೇಲೆ ಡಿಪೆಂಡ್ ಆಗಿರ್ಬಾರ್ದು ಸರ್. ನಾವು ಬಹಳಷ್ಟು ಡಿಪೆಂಡ್ ಆಗಿ ಇದ್ರ ಮಾತ್ರ ಲಾಭ ಸರ್. ಆಳ ಮೇಲೆ ಡಿಪೆಂಡ್ ಆಗಬಾರ್ದು ಸರ್. ಅಂದ್ರೆ ನಾವು ಕೂಲಿ ಕಾರ್ಮಿಕರನ್ನ ಹೆಚ್ಚು ಅವಲಂಬಿಸಬಾರ್ದು. ನಾವು ಜಮೀನಲ್ಲಿ ಸಾಕಷ್ಟು ಬಗ್ಗೆ ಕೆಲಸ ಮಾಡಿದ್ರೆ ಮಾತ್ರ ಲಾಭ ಕಾಣ್ಲಿಕ್ಕೆ ಸಾಧ್ಯ. ನಾವು ಸುಮ್ನೆ ಓಡಾಡ್ಕೊಂಡು ಬರೇ ಕೂಲರ್ ನೆಟ್ಬಿಟ್ಟು ಮಾಡಿಸ್ತಾ ಹೋದಾಗ ಲಾಭ ಕಾಣ್ಲಿಕ್ಕೆ ಸಾಧ್ಯ ಆಗಲ್ಲ ಸರ್. ಆಗದಿಲ್ಲ. ಹಾಗಿದ್ರೆ ನಿಮ್ ಜಮೀನ್ ಎಷ್ಟು ಎಕರೆ ಇದೆ ಸರ್? ನಂದೊಂದು 10 ಎಕರೆ ಜಮೀನ್ ಇದೆ ಸರ್. ಎಲ್ಲ ನೀರಾವರಿನ ಖುಷ್ಕಿ ಜಮೀನ್? ನೀರಾವರಿ ಖುಷ್ಕಿನ ಇದೆ ಸರ್. ಈಗ ಖುಷ್ಕಿ ಜಮೀನಲ್ಲಿ ಏನೇನು ಬೆಳೆಗಳು? ಮೆಕ್ಕೆಜೋಳ ಬೆಳ್ಕೊಂತೀನಿ, ತರಕಾರಿ ಆಗಿ ಮೆಣಸಿನ ಗಿಡ ಹಾಕ್ತೀನಿ, ಕೋಸ್ ಹಾಕ್ತೀನಿ. ನೀರು ಚೆನ್ನಾಗಿತ್ತು ಅಂದ್ರೆ ಮಳೆಗಾಲದಲ್ಲಿ ಹಾಕೋತೀವಿ, ಬೇಸಿಗೆ ಕಾಲದಾಗ ನೀರಿತ್ತು ಅಂದ್ರೆ ಅವರೇ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂತ ಅಷ್ಟು ಮಾಡ್ಕೊಂಡು ಹೋಗ್ತಾರೆ. ರಾಗಿ ಬೆಳ್ಕೊಂತೀವಿ ಒಟ್ಟಿಗೆ ನಮ್ಮ. ಈಗ ಮೆಕ್ಕೆಜೋಳ ಬೆಳಿತೀವಿ ಖುಷ್ಕಿ ಜಮೀನಲ್ಲಿ ಅಂದ್ರೆ ಮೆಕ್ಕೆಜೋಳ ಎಲ್ಲ ಚೆನ್ನಾಗಿ ಇಳುವರಿ ಬರುತ್ತಾ? ಇಳುವರಿ ಬರುತ್ತೆ ಸರ್. ಮಳೆ ಮೇಲೆ ಡಿಪೆಂಡ್ ಸರ್. ಚೆನ್ನಾಗಿ ಮಳೆ ನಡೆಸಿದ್ರೆ ಮಳೆ ಚೆನ್ನಾಗಿ ಬಂದ್ರೆ ಆಗುತ್ತೆ ಸರ್. ಒಂದೊಂದ್ಸರಿ ಅತಿವೃಷ್ಟಿ ಆಗಿನೂ ಹಾಳಾಗುತ್ತೆ ಸರ್. ಹಾಳಾಗುತ್ತೆ. ಪ್ರತಿ ವರ್ಷ ಮೆಕ್ಕೆಜೋಳನ ಏನಾದ್ರೂ ಬೆಳೆ ಪರಿವರ್ತನೆ ಮಾಡ್ತಾ ಇರ್ತೀರ? ಮೊದಲನೇ ಸರಿ ಮೆಕ್ಕೆಜೋಳ ಹಾಕಿದ್ರೆ ಅದ್ರನ್ನ ಬದಲಾಗಿ ಮತ್ತೆ ಅವರೇ ಅಥವಾ ಬೇಳೆಕಾಳು ಟೈಪ್ ಕಾಳುಗಳನ್ನ ದ್ವಿದಳ ಧಾನ್ಯಗಳನ್ನ ಬೇರ್ಪಡಿಸ್ತೀವಿ, ಬೆಳೆ ಪರಿವರ್ತನೆ ಮಾಡ್ತೀವಿ. ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತಾರೆ? ನೀರಾವರಿನಲ್ಲಿ ಮುಖ್ಯವಾಗಿ ಅಡಿಕೆ ಹಾಕೊಂಡಿದ್ದೀನಿ ಸರ್. ಅಡಿಕೆ ಇದೆ? ಅಡಿಕೆ. ಎಷ್ಟು ಎಕರೆ ಇದೆ? 4 ಎಕರೆ ಫಸಲು ಬರಂತ ಇದೆ. ನನ್ನ 4 ಎಕರೆ 3ನೇ ವರ್ಷ 4ನೇ ವರ್ಷ ಚಾಲ್ತಿಯಲ್ಲಿ ಇದೆ. ಒಟ್ಟು 8 ಎಕರೆ ಅಡಿಕೆ ಇದೆ? ಸರ್, 8 ಎಕರೆ ಅಡಿಕೆ ಇದೆ. ಮೊದಲು ಆಲೆ 4 ಎಕರೆ ತೋಟ ಇತ್ತು ಸರ್, ಮತ್ತೆ 4 ಎಕರೆ ಅಡಿಕೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಲೇಬರ್ ತೊಂದರೆಯಿಂದ ಈ ಸಣ್ಣ ಪುಟ್ಟ ಹಾಕೊಂಡ್ರೆ ಲಾಭ ಆಗ್ತಾ ಇಲ್ಲ ಸರ್. ಇದು ಬರ್ತಕ್ಕಂಥದ್ದು ಅಂದ್ರೆ ಅಡಿಕೆನೆ ಒಂದೇ ಲಾಭ ಸರ್. ನೀರಿನ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ಲಾಭ ಲಕ್ಷಣದ ಮೇಲೆ ಮತ್ತೆ ನೀರಿಂದ ಸಮಸ್ಯೆ ಎದುರಾಗಿಸ್ತಾ ಇತ್ತು. ಅದು ನಮ್ಮ ಶ್ರೀಗಳ ಆಶಯದಿಂದ ನೀರು ಈ ಸರಿ ಬಹಳ ಚೆನ್ನಾಗಿದೆ ಸರ್. ಹಿಂದೆಲ್ಲ ಬಹಳ ನೋವು ಮಾಡ್ಕೊಂಡಿದ್ವಿ ಸರ್. ಬೆಳೆದದ್ದನ್ನೆಲ್ಲ ಬೋರ್ಗೆ ಅಂತ ಹಾಕಿದ್ವಿ, ಉಳಿಸ್ಕೊಳಕ್ ಎಷ್ಟು ಬೇಕಷ್ಟು ಪ್ರಯತ್ನ ಮಾಡ್ಕೊಂಡಿದ್ವಿ ಸರ್, ಉಳಿಸ್ಕೊಂಡಿದ್ವಿ. ಇವಾಗ ಈ ವರ್ಷ ಏನು ನೀರಿನ ಬರ ಆಗಿಲ್ಲ ಸರ್. ಮಳೆನೂ ಸ್ವಲ್ಪ ಮಟ್ಟಿ ಚೆನ್ನಾಗಿತ್ತು. ನಮ್ಮ ಸಿರಿಗೆರ ಶ್ರೀಗಳ ಆಶ್ರಯದಿಂದ ಕೆರೆಗಳಿಗೆಲ್ಲ ನೀರು ಉಣಿಸಿದ್ರು. ಸುಮಾರು 42 ಕೆರೆ ಆಜುಬಾಜಿನಾಗೆ ನಮ್ಮ ಹೊಲ ಸುತ್ತಲೂ ಊರ ಅಕ್ಕಪಕ್ಕೆಲ್ಲ ಕೆರೆಗಳು ತುಂಬಿಕೊಂಡಿದ್ದಾವೆ ಸರ್. ಅದು ಲಾಭ ಆಗಿದೆ ಸರ್, ರೈತರಿಗೆ ಅನುಕೂಲ. ರೈತರಿಗೆ ಅನುಕೂಲ ಆಗಿದೆ. ಈಗ ಅಂತರ್ಜಲದ ಮಟ್ಟ ಹೆಚ್ಚಾಗಿರೋದ್ರಿಂದ ಊರುಗಳಲ್ಲಿ ಸಾಕಷ್ಟು ನೀರು ಬರ್ತಾ ಸಾಕಷ್ಟು ಆಗಿದೆ ಸರ್. ಅಂದ್ರೆ ಈಗ ಮೊದಲು ಬರಗಾಲ ಬಂದಿತ್ತಲ್ಲ, ಆ ಸಂದರ್ಭದಲ್ಲಿ ಎಲ್ಲ ತೋಟ ಉಳಿಸ್ಕೊಳ್ಲಿಕ್ಕೆಲ್ಲ ಬಹಳ ಕಷ್ಟಪಟ್ರೆ? ಬಹಳ ಕಷ್ಟ ಅಂದ್ರೆ ಸರ್, ಹಗಲು ರಾತ್ರಿ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಬೇರೆ ಊರಿದ್ದೆಲ್ಲ ನೀರ್ ಹತ್ತು ಕಿಲೋಮೀಟರ್ ದೂರದಿದ್ದ ಹೋಗಿ ನೀರ್ ತಂದು ತೋಟ ಉಳಿಸ್ಕೊಂಡಿದ್ವಿ. ಟ್ಯಾಂಕರ್ನಿಂದ ನೀರ್ ಹೊಡೆಸಿದ್ದು, ಆಮೇಲೆ ಸ್ವಂತ ಟ್ಯಾಂಕರ್ ಇದ್ದಲ್ಲೂ ಹೊಡ್ಕೊಂಡಿವಿ. ಬೇರೆ ಟ್ಯಾಂಕಿಗೆ ಇಷ್ಟು ಅಂತೇಳಿ 4,000 5,000 ಗಟ್ಟಲೆ ಕೊಟ್ಟು ಆ ಮಟ್ಟಿಗೆ ಗಿಡ ಉಳಿಸ್ಕೊಳ್ಳೋ ಮಟ್ಟಕ್ಕೆ ತೋಟ ಉಳಿಸ್ಕೊಂಡಿದ್ವಿ ಸರ್. ಅವ್ರು ಸಾಕಷ್ಟು ಕೆಲವು ರೈತರ ತೋಟನ ಕಳ್ಕೊಂಡ್ಬಿಟ್ರು, ನಮ್ಮ ತಮ್ಮರೊಬ್ರು ಕಳ್ಕೊಂಡ್ಬಿಟ್ರು ಸರ್, ಉಳಿಸ್ಕೊಳ್ಳೋಕೆ ಆಗ್ಲಿಲ್ಲ. ಹೌದು, ಏನೋ ದುಡ್ಡಿದ್ದಂತ ಸ್ವಲ್ಪ ಉಳಿಸ್ಕೊಂಡ್ರು, ದುಡ್ಡಿದ್ದಂತಾರು. ಆಮೇಲೆ ಮುಂದೆ ಬರಬಹುದು ಅನ್ನೋ ಕಾಲಕ್ಕೆ ಸಾಲನೂ ಮಾಡಿ ಉಳಿಸ್ಕೊಂಡಿವಿ ಸರ್. ನಾವು ಅವಾಗ ಬೋರ್ ಹಾಕ್ಸೋ ಪ್ರಯತ್ನ ಮಾಡಿಲ್ಲ, ಮಾಡಿದ್ರು ಸರ್ ಅವೇ ಬೋರೆ ಸರ್. ಇವತ್ತು 10 ಬೋರ್ ಆಗಿರೋದು ಹಾಕ್ಸ್ಕೊಂತ ಇಲ್ಲಿ ಸಿಗ್ಬೋದು, ಅಲ್ಲಿ ಸಿಗ್ಬೋದು, ನಮ್ಮ ಸ್ನೇಹಿತರ ಹೊಲ್ದಾಗ ಸಿಗ್ಬೋದು ಅಂತ ಅಲ್ಲಿ ಸ್ನೇಹಿತರ ಹೊಲ್ದಾಗ ಕೊರಿಸಿದೀವಿ ಸರ್, ಅಲ್ಲಿ ಸಿಗಲಿಲ್ಲ ಸರ್. ಆಮೇಲೆ ಅದ್ರ ಸುದ್ದಿ ಬಿಟ್ಟು ಟ್ಯಾಂಕರ್ನಲ್ಲಿ ಹೊಡೆಸ್ಕೊಂಡು ಗಿಡ ಉಳಿಸ್ಕೊಂಡಿ ಸರ್. ಈಗ ಒಂದು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗಿ ಫಸಲು ಬರ್ತಾ ಇತ್ತು. ನೀರಿಲ್ದಲೆ ಬೋರ್ಗಳಲ್ಲಿ ಸಾಕಷ್ಟು ಕಷ್ಟಪಟ್ಟಿರಲ್ಲ, ಬಿದ್ದಂತ ಮಳೆ ನೀರನ್ನ ಅಲ್ಲೇ ಜಮೀನ ಲಿಂಗಿಸ್ಲಿಕ್ಕೆ ಬದು ನಿರ್ಮಾಣ ಚೆಕ್ಟೆ ಮಾಡ್ಕೊಂಡಿದ್ವಿ, ಕೃಷಿ ಹೊಂಡ ಮಾಡ್ಕೊಂಡಿದ್ವಿ, ಬದು ನಿರ್ಮಾಣ ಮಾಡ್ಕೊಂಡಿದ್ವಿ. ನೀರ್ ಹೊರಗೋಗದಂಗ್ ನಾವ್ ಎಷ್ಟು ನೀರಿನ ಕಷ್ಟ ಗೊತ್ತಿತ್ತಲ್ಲ ಸರ್, ಅದ್ ನೀರ್ ಎಷ್ಟು ಉಣಿಸ್ಕೋಬೇಕು ಅದನ್ನ ಉಳಿಸ್ಕೊಂಡಿದ್ವಿ ಸರ್, ಉಳಿಸ್ಕೊಂಡಿದ್ವಿ. ಅದು ಇವತ್ತು ಪ್ಲಸ್ ಪಾಯಿಂಟ್ ಸರ್, ನಮ್ಗೆ ಇವತ್ ನೀರ್ ಬರ್ತೈತೆ ನಮ್ಮ ಹೊಲದಲ್ಲಿ ಅಂತ ಅಂದ್ರವ. ಹೌದು, ಅದೇ ಸರ್. ಮೊದಲು 4 ಎಕರೆ ತೋಟ ನಿಮ್ ತಂದೆ ಹಾಕಿದ್ದ, ನೀವು ವಯಸ್ಸಿಗೆ ಬಂದ್ಮೇಲೆ ಹಾಕಿದ್ದ ಸರ್? ನಾವು ವಯಸ್ಸಿಗೆ ಬಂದ್ಮೇಲೆ ಹಾಕೊಂಡಿದ್ದು ಸರ್. ನಮ್ ತಂದೆರು ನೀರಿಗೆ ಅದ್ರಿ, ಅವ್ರು ಮಾಡಕ್ಕೆ ಹೋಗಿರ್ಲಿಲ್ಲ, ನೀರಾವರಿ ಮಾಡಕ್ಕೆ ಹೋಗಿರ್ಲಿಲ್ಲ ಸರ್. ಮೆಕ್ಕೆಜೋಳ, ರಾಗಿ, ಉದ್ದು ಪ್ರತಿಯೊಂದನ್ನು ಬೆಳ್ಕಂತಿದ್ವಿ ಸರ್. ಅಷ್ಟೇ, ಅಲ್ಪಾವಧಿ ಬೆಳೆಗಳು ಬೆಳೀತಾ ಸರ್. ಹೌದು ಸರ್, ನಮ್ಮ ತಂದೆಯವರು 1,000 ದುಡ್ಡು ಜಮೀನ್ ತಗೊಂಡ್ರೆ ಸರ್, ನಾವು 1,000 ದುಡ್ಡು ಜೀವನ ಮಾಡಿದ್ವಿ ಸರ್. ಅಷ್ಟೇ ಜೀವನ ಮಾಡಿದ್ವಿ, ಮಕ್ಕಳನ್ನ ಹೊಸ್ಕೊಂಡಿದ್ವಿ, ಜೀವನ ಮಾಡಿದ್ವಿ ಸರ್. ಜಮೀನ್ ಉಳಿಸ್ಕೊಂಡಿದ್ವಿ ಸರ್. ನಮ್ಮ ತಂದೆಯವರು 1,000 ದುಡ್ಡು ಜಮೀನ್ ತಗೊಂಡ್ರೆ ಸರ್, ನಾವು 1,000 ದುಡ್ಡು ಜೀವನ ಮಾಡ್ತಾ ಇದ್ವಿ ಸರ್. ಇವತ್ತೆಲ್ಲ ತುಟ್ಟಿ ಇದೆ ಸರ್, ಎಲ್ಲದೂ ತುಟ್ಟಿನ ಎಲ್ಲ ಕಾಸ್ಟ್ಲಿ. ಪ್ರಾರಂಭದಲ್ಲಿ ಸಸಿ ನೀವೇ ಗೋಡ್ ತಂದು ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡಿದ್ರೆ, ಅಥವಾ ಹೊರಗಡೆಯಿಂದ ಸಸಿ ನಾವೇ ಮಾಡ್ಕೊಂಡಿ ಸರ್? ಅಷ್ಟು ನಾವೇ ಮಾಡ್ಕೊಂಡ್ವಿ. ಆಮೇಲೆ ಅವತ್ತು ಸಾಲ್ಟೇಜ್ ಆದನ್ನ ಹೊರಗಡೆ ತಂದು ಮಾಡ್ಕೊಂಡಿದ್ವಿ ಸರ್. ಅಂದ್ರೆ ನಮ್ಮ ರೈತರು ಒಳ್ಳೆ ಗಿಡದಿಂದ ಗೋಡ್ ತಂದು ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡೋದು ಅನುಕೂಲ ಅಂತೀರ, ಅಥವಾ ಈಗೆಲ್ಲ ಸಾಕಷ್ಟು ನರ್ಸರಿಗಳಲ್ಲಿ ಬೇರೆ ಬೇರೆ ಕಡೆಲೆಲ್ಲ ರೈತರು ಮಾರಾಟ ಮಾಡ್ತಾರೆ ಸಸಿಗಳು, ಅವನ್ ತಂದು ನಾಟಿ ಮಾಡೋದು ಅನುಕೂಲ ಅಂತೀರ? ಇಲ್ಲ ಸರ್, ನಾವೇ ಮಾಡ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ಹೌದು, ಖರ್ಚು ಕಡಿಮೆ ಆಗ್ಬೋದು, ಕಡಿಮೆ ಆಗುತ್ತೆ ಸರ್. ಆಮೇಲೆ ಸಸಿ ಮೇಲೆ ಡಿಪೆಂಡ್ ಆಗುತ್ತೆ, ಅವನ್ ಎಂತ ಗೋಟ್ನಲ್ಲಿ ಸಸಿ ಮಾಡಿರ್ತಾರೆ ಅಂತ ಗೊತ್ತಾಗಲ್ಲ. ದುಡ್ಡಿನ ಆಸೆಗೆ ಏನ್ ಬೇಕಾದ್ರೆ ಮಾಡಿರ್ತಾರೆ. ನಾವೇ ಗೋಟ್ ತಂದು ಮಾಡ್ಕೊಂಡಾಗ ಸಸಿಗಳ ಮೇಲೆ ನಂಬಿಕೆ ಇರುತ್ತೆ, ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ ಗೊತ್ತಿರೋ ನಮ್ಮ ಸ್ನೇಹಿತರ ಆಗಿರ್ಬೋದು, ನಮ್ಮ ಸಂಬಂಧಿಕರಾಗ್ಬೋದು, ಇದೇ ಗೋಟ್ ತಗೊಂಡು ಬಂದಿರ್ತಾರೆ, ಇಲ್ಲ ನಾವೇ ನೋಡಿರ್ತೀವಿ ಸರ್ ಆ ತೋಟ ಇಳುವರಿ ಚೆನ್ನಾಗ್ ಬರುತ್ತೆ ಅಂತ, ಅಲ್ಲೇ ತೋಟದಿಂದಾನೆ ಮಾಡಿದೀವಿ ಸರ್. ಮಾಡಿದ್ರೆ ಈಗ 4 ವರ್ಷದ ತೋಟ ದೊಡ್ಡ ಗಿಡಗಳಿದಾವಲ್ಲ, ಅದ್ರ ಮಧ್ಯದಲ್ಲಿ ಏನಾದ್ರು ಅಂತರ ಬೆಳೆಗಳು, ವಿಳ್ಳೆದೆಲೆ, ಕಾಳುಮೆಣಸು ಈ ತರ ಎಲ್ಲ ಬೇರೆ ಬೇರೆ ಬೆಳೆಗಳು ಬೆಳೀತಾರೆ, ಆತರ ಏನಾದ್ರು ಅಳವಡಿಸ್ಕೊಂಡಿದ್ದೀರಾ? ಅದು ನೀರಿನ ಸಮಸ್ಯೆ, ಕೂಲರ್ ಸಮಸ್ಯೆಗೆ ಅವನೇನು ಮಾಡ್ಕೊಂಡಿಲ್ಲ ಸರ್ ನಾವು. ಈಗೆಲ್ಲ ನೀರಿನ ಅನುಕೂಲ ಆಗ್ತಾ ಇದೆಯಲ್ಲ, ಅನುಕೂಲ ಆಗ್ತೈತಲ್ಲ ಸರ್, ಇವಾಗಿನಿಂದ ಮಾಡ್ಬೇಕಂತ ನಮ್ ತಲೆಗೆ ಇಟ್ಕೊಂಡಿದ್ದೀವಿ ಸರ್. ಯಾಕಂದ್ರೆ ಸಾಕಷ್ಟು ರೈತರು ಅಡಿಕೆ ಒಳಗಡೆ 10-15 ವರ್ಷದ ತೋಟದಲ್ಲೆಲ್ಲ ಕಾಳುಮೆಣಸು, ವಿಳ್ಳೆದೆಲೆ, ಮತ್ತೆ ಕಾಫಿ, ಏಲಕ್ಕಿ, ಜಾಕಾಯಿ ಈ ತರ ಸಾಂಬಾರ್ ಪದಾರ್ಥಗಳೆಲ್ಲ ಬೆಳೆಲಿ ಕೊರಟಿದ್ದಾರೆ, ಅದು ಒಳ್ಳೆ ಲಾಭದಾಯಕ. ಮೇಲಾಗಿ ಅಡಿಕೆಯಲ್ಲಿ ನಮ್ಗೆ ಏನಾದ್ರು ಲಾಭ ಬರಲ್ಲ, ಇಳುವರಿ ಕಡಿಮೆ ಆಯ್ತಂದ್ರೆ ಈ ಬೆಳೆಗಳು ಕಾಪಾಡ್ತವೆ ಅನ್ನೋ ಒಂದು ಉದ್ದೇಶಕ್ಕೆಲ್ಲ ಈ ತರ ಅಂತರ ಬೆಳೆಗಳು ಬೆಳೆಯಲಿ ಕೊರಟಿದ್ದಾರೆ. ಹೌದು ಸರ್, ಅದನ್ನ ನಾವು ಇಟ್ಕೊಂಡಿದೀವಿ ಸರ್. ಈಗ ಮುಂದೆ ಮಾಡ್ಸಿದ್ದನ್ನ ಚಾಲು ಮಾಡ್ಕೊಳಕ್ ಅಂದ್ಕೊಂಡಿದ್ದೀನಿ ಸರ್, ಇವನ್ನೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ತಗೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಅಡಿಕೆ ಫಸಲು ಬರ್ತಾ ಇದೆಯಲ್ಲ, ಎಲ್ಲ ನೀವೇ ಕೀಳಿಸಿ ಸುಲಿಸಿ ಬೇಯಿಸಿ ಮಾರಾಟ ಮಾಡ್ತೀರಾ ಅಥವಾ ಕೇಣಿ? ಇಲ್ಲ ಸರ್, ಕೇಣಿ ಟೈಪ್ ಕೊಡ್ತೀವಿ ಸರ್. ಅಲ್ಲೇ ಅದೇ ಆಳುಗಳ ಸಮಸ್ಯೆಯಿಂದ ಕೇಣಿ ಕೊಡ್ತಾ ಇದೀವಿ. ಕೇಣಿ ಕೊಡ್ತಾ ಇದೆ. ಕೇಣಿ ಅಂದ್ರೆ ಬೇರೆ ಬೇರೆ ತರ, ಈಗ ತೋಟನೆ 1,00,000 ಕೇಣಿ ತೋಟನೆ ಇಷ್ಟಕ್ಕಂತ ಕೊಟ್ಬಿಡ್ತೀವಿ ಸರ್. ತೋಟ ಇಷ್ಟಕ್ಕಂತ ಕೊಟ್ರೆ ನಮ್ಗೆ ಏನ್ ಸಮಸ್ಯೆ ಇರಲ್ಲ ಸರ್, ಅವತ್ತಿನ ರೇಟ್ಗೆ ನಾವು ಕ್ಯಾಲ್ಕುಲೇಷನ್ ಆಗಿ ಕೊಡ್ತೀವಿ ಸರ್. ಇನ್ನು ಕೆಲವು ರೈತರು 1 ಕ್ವಿಂಟಲ್ ಹಸಿ ಕಾಯಿಗೆ 14 ಕೆಜಿ ಒಣಅಡಿಕೆ ಇಸ್ಕೊಂತಾರೆ, ಇದು ಒಳ್ಳೆ ಅನುಕೂಲ ಆಗುತ್ತೆ ಸರ್ ನಮ್ಗೆ ಅಂತಾರೆ, ಆತರ ಅದೇ ಅನುಕೂಲ ಸರ್. ನಾವೇನ್ ಮಾಡ್ತೀವಿ ಅಂದ್ರೆ ಪದೇ ಪದೇ ಅವ್ರ ಹತ್ರಕ್ಕೆ ಹೋಗೋದು, ಪದೇ ಪದೇ ನೋಡ್ಕೊಳಕ್ ಆಗುತ್ತೆ ಅಂತ ನಾವು ಒಂದ್ ಟೈಪ್ ಯೋಚನೆ ಮಾಡಿ ಇಷ್ಟಾಕ್ರಪ್ಪ ಇಷ್ಟು ಗುತ್ತಿಗೆ ಕೊಟ್ಬಿಡು, ಎಷ್ಟಾರಾಗ್ಲಿ ನೀನೇ ತಗೊಂಡೋಗ್ಬಿಡು ಅಂತ ಮಾತಾಡ್ಕೊಂಡು ಅವ್ರಿಗೆ ಕೊಟ್ಬಿಡ್ತೀವಿ ಸರ್ ನಾವು. ಪ್ರತಿ ವರ್ಷ 4 ಎಕರೆ ತೋಟ ಎಷ್ಟು ಕೊಡ್ತೀರಾ ಸರ್? ಈ ವರ್ಷ ಕಡಿಮೆ ಆಗಿತ್ತು, ಇನ್ನೊಂದ್ ಸರಿ ಹೋದ ಸರಿ ಜಾಸ್ತಿ ಕೊಟ್ಟಿದ್ವಿ. ಆ ಟೈಪ್ ಒಂದ್ಸರಿ ವೇರಿಯೇಷನ್ ಆಗ್ತಿರ್ತದೆ ಸರ್ ಇಳುವರಿ, ಯಾವ ಟೈಪ್ ಇಳುವರಿ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್ ಆಗುತ್ತೆ, ಒಂದೇ ಟೈಪ್ ಇರಲ್ಲ ಸರ್ ಅದು. ಮತ್ತೆ ಇದಕ್ಕೆಲ್ಲ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ, ಮತ್ತೆ ಸಾಕಷ್ಟು ಮೇಲ್ಗೊಬ್ಬರ ಕೊಡ್ತಾರೋ ವರ್ಷಕ್ಕೊಂದ್ಸರಿ 2 ಸರಿ ರೈತರು? ನೀವೇನಾದ್ರೂ ಮೇಲ್ಗೊಬ್ಬರ ಕೊಡ್ತೀರಾ ತೋಟ? ಮೇಲ್ಗೊಬ್ಬರ ಒಂದು ಟ್ರ್ಯಾಕ್ಟರ್ಗೆ ಕೊಡ್ಲಿಕ್ಕೆ ಗೊಬ್ಬರ ಸುಮಾರು 8-9,000 ರೂಪಾಯಿ ಆಗುತ್ತೆ ಸರ್. ಅದು ಅದನ್ನ ಮಾಡ್ತಾ ಇರ್ತೀವಿ ಸರ್, ಪ್ರತಿ ವರ್ಷ ಕೊಡಕ್ ಆಗಲ್ಲ ಸರ್, 2 ವರ್ಷಕ್ಕೊಂದ್ಸರಿ ಕೊಡ್ತಾ ಇರ್ತೀವಿ ಸರ್. ಕೊಡ್ತಾ ಇರ್ತಾರೆ. ಮತ್ತೆ ರಾಸಾಯನಿಕ ಗೊಬ್ಬರನ್ನು ಬಳಸ್ತಾರೆ? ಅದನ್ನು ಉಪಯೋಗಿಸ್ತೀವಿ ಸರ್. ಗಿಡಕ್ಕಿಷ್ಟು ಅಂತೇಳಿ ಒಬ್ಬ ಡಾಕ್ಟರ್ನು ನೇಮಿಸ್ಕೊಂಡಿದ್ದೆ ಸರ್, ಅವ್ರು ಬಂದು ಮೆಡಿಸಿನ್ ಯಾವ್ದು ಯಾವ್ದಿಲ್ಲ ಅಂತ ಹೇಳಿ ಆ ರೂಪದಲ್ಲಿ ಕೊಡ್ತಾರೆ. ಅಂದ್ರೆ ಗಿಡಕ್ಕೆ 100 ಗ್ರಾಮ್ ವರ್ಷದಲ್ಲಿ 2 ಬಾರಿ ಕೊಡ್ಬೇಕಂತ ಹೇಳ್ತಾರೆ ಸರ್, ಅದೇ ಟೈಪ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಡಿಕೆ ಗಿಡಕ್ಕೆಲ್ಲ ಏನೇನು ಕೀಟ ರೋಗಗಳು ಬಾಧೆ ಕಂಡು ಬರುತ್ತೆ? ರೆಡ್ ಮಿಟ್ಸ್ ಅಂತ ಬಿಡುತ್ತೆ ಸರ್ ಬೇಸಿಗೆ ಅವರ್ನಲ್ಲಿ, ಅದು ಬಹಳ ಸರ್, ಬಹಳ ಅಂದ್ರೆ ಬಹಳ ವರ್ಷ ಒಂದ್ ಎರಡರಿಂದ ಮೂರ್ ಸರ್ತಿ ಸ್ಪ್ರೇ ಮಾಡಿಸೇ ಮಾಡಿಸಿ ಸರ್. ಒಂದ್ಸರಿ ಸ್ಪ್ರೇ ಮಾಡ್ಲಿಕ್ಕೆ ಕಡಿಮೆ ಅಂದ್ರೆ 4 ಎಕರೆಗೆ ಒಂದ್ 20,000 ಬರುತ್ತೆ ಸರ್. ಹೌದು, ಈ ತರ ಸ್ಪ್ರೇ ಮಾಡಿದ ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್ ಆಗುತ್ತೆ ಸರ್. ಆಮೇಲೆ ಇನ್ನು ಬರ್ತಿದ್ದಂಗೆ ಅದಕ್ಕೆ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಮುಂಜಾಗ್ರತೆಯಾಗಿ ನಾ ಸ್ಪ್ರೇ ಮಾಡಿಸ್ತೀವಿ ಸರ್. ನಮ್ ಡಾಕ್ಟರ್ ಇದಾರೆ ಸರ್ ಒಬ್ರು, ಅವ್ರು ಬಂದ್ ಎಲ್ಲ ನೋಡ್ಕೊಂತಾರೆ. ಈಗ ಮೊದಲು 4 ಎಕರೆ ತೋಟ ಇತ್ತು, ಮತ್ತೆ 4 ಎಕರೆ ತೋಟ ಹೊಸದಾಗಿ ನಾಟಿ ಮಾಡಿದ್ವಿ ಅಂತಂದ್ರೆ, ಈ ತರ ಮತ್ತೆ ನಾಟಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂದ್ ನಿಮ್ಗೆ? ನಮ್ಗೆ ಏನಾದ್ರು ಖುಷಿನಲ್ಲಿ ಉಳಿತೈತೆ ಅಂದ್ರೆ ಒಂದ್ ಸ್ವಲ್ಪ ಈಗಿನ ಮಟ್ಟಿಗೆ ಅಡಿಕೆನಲ್ಲೇ ಸರ್ ಉಳಿತಾರೆ. ಬೇರೆ ಏನ್ ಮಾಡಕ್ ಹೋದ್ರು ಮೈ ಮೇಲೆ ಬರ್ತದೆ. ತರಕಾರಿ ಒಂದ್ ಟೈಪ್ ಅಲ್ಲಿ ಸಿಗದಂಗಿರ್ಬೋದು, ಮೈ ಮೇಲೆ ಬರುತ್ತೆ ಸರ್. ಅದಕ್ಕೆ ಅಡಿಕೆ ಅಂತ ಮಾಡ್ಕೊಂಡ್ವಿ. ಲೇಬರ್ದು ಇವತ್ತೇ ಮಾಡ್ಕೋಬೇಕನ್ನೋದೇನಿರಲ್ಲ ಸರ್ ಅಡಿಕೆ. ಹೌದು, ಯಾವತ್ ಬೇಕಾದ್ರೆ ಮಾಡ್ಕೋಬಹುದು. ಇವತ್ ಮಾಡೋದೇ 15 ದಿನ ಬಿಟ್ಟು ಮಾಡಬಹುದು ಕೆಲಸ. ಅದಕ್ಕೆ ಆಯ್ಕೆ ಅಡಿಕೆ ಮಾಡ್ಕೊಂಡಿ ಸರ್. ಇನ್ನು ಸಾಕಷ್ಟು ಜನ ತೋಟಗಾರಿಕೆ ಬೆಳೆಗಳಲ್ಲಿ ಹಣ್ಣಿನ ಬೆಳೆಗಳು ಬೆಳಿತಾರೆ, ಮಾವು, ದಾಳಿಂಬೆ, ಸಪೋಟ, ಮೂಸಂಬಿ, ಈ ತರ ಬೆಳಿಬೇಕಂತ ಏನ ಆಸಕ್ತಿ ಬರಲಿಲ್ಲ? ಆಸಕ್ತಿ ಐತೆ ಸರ್, ಇಲ್ಲ ಅಂತಲ್ಲ. ಲೇಬರ್ ಸಮಸ್ಯೆ ಆಗ್ಬಹುದು, ಆಮೇಲೆ ಒಂದೇ ಸರಿ ಸಿಗುತ್ತೆ ಅಂದ್ರೆ ಅಡಿಕೆ ಒಂದೇ ಸರಿ ಸಿಗುತ್ತೆ. ಬೇರೆಂದು ಮಾಡ್ಕೊಂಡ್ರೆ ಸಿಗುತ್ತೆ ಸರ್, ಅವಾಗ ಕೂಡ ಆಳ ಮೇಲೆ ಡಿಪೆಂಡ್ ಆಗ್ತೀವಿ ಸರ್. ನಾವು ತರಕಾರಿ ಬೇರೆ ಐಟಮ್ ಆಗಿರ್ಬೋದು, ಹಣ್ಣುಗಳ ಐಟಮ್ ಆಗಿರ್ಬೋದು, ಅವನ್ನೆಲ್ಲ ಕಾಲಕ್ಕೆ ತಕ್ಕಂತೆ ಮಾಡ್ಬೇಕು ಸರ್. ಅದನ್ನ ಇವತ್ ಮಾಡ್ಬೇಕಂದ್ರೆ ನಾಳೆ ಮಾಡ್ಬಿಡ್ಬೇಕು ಸರ್. ಅದ್ ಇದು ಅಡಿಕೆ ಅಂದ್ರೆ ಇವತ್ ಮಾಡೋದು, ಇನ್ನು 15 ದಿನ ಮಾಡಿದ್ರು ಅದೇನು ತೊಂದ್ರೆ ಆಗಲ್ಲ ಸರ್. ಈಗೆಲ್ಲ ತೆಂಗಿಗೆ ಒಳ್ಳೆ ಬೆಲೆ ಐತೆ ಅಂತಂದ್ಬಿಟ್ಟು ಸಾಕಷ್ಟು ಜನ ರೈತರು ತೆಂಗು ಬೆಳಿಲಿಕ್ಕೆ ಹೊರಟಿದ್ರೆ, ನೀವು ತೆಂಗು ಬೆಳಿಬೇಕಂತ ಏನ್ ಆಸಕ್ತಿ ಬರಲಿಲ್ಲ? ತೆಂಗು ಒಂದ್ 25 ಸಸಿ ಹಾಕೊಂಡಿದ್ದೀನಿ ಸರ್. ಹಾಕಿದ್ರೆ ಅಂದ್ರೆ ಸುತ್ತ ಬದಿಗೆ ಮಾತ್ರ ಹಾಕಿದ್ರೆ? ಬದಿಗೆ ಹಾಕೊಂಡಿಲ್ಲ, ಒಂದ್ ಎಕರೆ ಸಪರೇಟ್ ಹಾಕೊಂಡಿದ್ದೀನಿ. ಅಂದ್ರೆ ಈಗೆಲ್ಲ ತೆಂಗಿನ ಒಳ್ಳೊಳ್ಳೆ ತಳಿಗಳು ಬಂದಿದಾವೆ. ಎಳ್ಳೀರಿ ಬೆಳೆ ಅಂತ ತಳಿನೇ ಇದೆ, ಕಾಯಿಗೆ ಬೆಳೆ ಅಂತ ತಳಿ ಇದೆ, ಕೊಬ್ಬರಿ ಮಾಡಿ ಬೆಳಿಲಿಕ್ಕಂತ ತಳಿಗಳಿದಾವೆ. ಅದನ್ನ ಒಳ್ಳೆ ತಳಿನ ಆಯ್ಕೆ ಮಾಡ್ಕೊಂಡಿದಾರ? ಆಯ್ಕೆ ಮಾಡ್ಕೊಂಡಿದ್ದೇನೆ ಸರ್. ಈ ಸರಿ ಒಂದ್ 2 ಎಕರೆ ಜಮೀನು ಖಾಲಿ ಇದೆ ಸರ್, ಅದಕ್ಕೆ ಒಂದು ಅಲಸ ಹಾಕೋಣ ಅಂತ ಇದ್ದೀನಿ ಸರ್. ಯಾಕೆ ಅಲಸ ಬೆಳಿಬೇಕು? ಅಲಸ ಲಾಭದಾಯಕ ಅಂತ ಹೇಳಿ ತೋರಿಸಿದಾರೆ ಸರ್. ಆಮೇಲೆ 3ನೇ ವರ್ಷಕ್ಕೆ ಇಳುವರಿ ಬರ್ತೈತೆ ಅಂತ, ಕಟ್ಟಿಂಗಿಗೆ ಬರ್ತೈತೆ ಅಂತ ಹೇಳ್ತಾರೆ ಸರ್. ಅಡಿಕೆ 5-6 ವರ್ಷ ಬೇಕು ಸರ್, ನಾವೆಲ್ಲ ಕ್ಲೀನ್ ಮಾಡ್ಕೊಂತ. ಇದು ಅಲಸು 3ನೇ ವರ್ಷಕ್ಕೆ ಕಟ್ಟಿಂಗ್ ಬರ್ತೈತೆ ಅಂತಾರೆ. ಆಮೇಲೆ ಅಡಿಕೆಗಿಂತ ಲಾಭ ಅಂತ ಹೇಳಿ ತೋರಿಸಿದಾರೆ ಸರ್ ನಮ್ಗೆ. ಅದು ಇಟ್ಕೊಂಡಿದ್ವಿ. ಅಲಸಿನ ಮಧ್ಯೆ ನಿಂಬೆ ಗಿಡ ಹಾಕೋಣಕ್ಕಂತ ಇದೀವಿ ಸರ್. ಈ ತರ ಬಹುಬೇಳೆ ಪದ್ಧತಿ ಬಹುಬೇಳೆ ಮಾಡ್ಕೊಂತ ಹೋಗ್ಬೇಕು. ಒಂದ್ರಾಗೆ ಹೋದ್ರು ಇನ್ನೊಂದ್ರಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದೀವಿ ಸರ್. ಹೌದು, ಈಗ 3 ವರ್ಷ 4 ವರ್ಷದ ಅಡಿಕೆ ತೋಟ ಇದೆಯಲ್ಲ, ಅಡಿಕೆ ನಾಟಿ ಮಾಡಿದ್ರಲ್ಲ, ಅದರಲ್ಲಿ ಅಂತರ ಬೆಳೆಯಾಗಿ ಸಾಕಷ್ಟು ಜನ ಪಪ್ಪಾಯಿ, ಬಾಳೆ, ಈ ತರ ಬೆಳೆಗಳು ಬೆಳಿತಾರೆ. ನೀವೇನಾದ್ರೂ ಅಂತರ ಬೆಳೆಗಳು ಬೆಳಿತಾ ಇದ್ರ? ಅದೇ ಸರ್, ಅವ್ನ ಹಾಕೊಂಡಿದ್ವಿ, ತರಕಾರಿ ಬೆಳೆಗಳು ಹಾಕೊಂಡಿದ್ವಿ. ಈ ಸರಿ ಬಾಳೆ ಹಾಕೋಣ ಅಂದ್ಕೊಂಡಿದ್ವಿ ಸರ್, ಯಾಕಂದ್ರೆ ಟೆಂಪರೇಚರ್ ಅವಾಯ್ಡ್ ಮಾಡುತ್ತೆ, ತ್ಯಾಜ್ಯ ವಸ್ತು ನಮ್ಗೆ ಸಿಗ್ತಾ ಇತ್ತು ಅಂತ ಅಂದ್ಕೊಂಡು ಎಲ್ಲ ನೋಡ್ಕೊಂಡಿದ್ವಿ ಸರ್. ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ನೋಡ್ಕೊಂಡು ಈ ಟೈಪ್ ಮಾಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡಿದ್ವಿ ಸರ್. ಮತ್ತೆ ಈ ತರಕಾರಿ ಬೆಳಿತೀವಿ ಅಂತಂದ್ರೆ ಮಧ್ಯದಲ್ಲಿ ಏನೇನು ತರಕಾರಿ ಬೆಳಿತೀರ? ಮೆಣಸಿನ ಗಿಡ ಹಾಕಿದ್ವಿ ಸರ್, ಕೋಸ್ ಹಾಕಿದ್ವಿ, ಆಮೇಲೆ ಅವರೇ ಹಾಕೊಂಡಿದ್ವಿ. ಒಂದ್ಸರಿ ಲಾಭ ಆಗುತ್ತೆ, ಒಂದ್ಸರಿ ಲಾಭ ಆಗಲ್ಲ ಸರ್, ಅದು ಮೈ ಮೇಲೆ ಬಂದ್ಬಿಡುತ್ತೆ. ಅಂದ್ರೆ ಅವ್ರೆ ಹಾಕೋದ್ರಿಂದ ಸಾಕಷ್ಟು ಎಲೆಗಳು ಉದ್ರಿ, ಒಂದು ಗೊಬ್ಬರ ಆಗುತ್ತೆ. ಆ ಪರ್ಪಸ್ಗೆ ಸರ್ ನಾವು ಇಳುವರಿ ಬರದೇ ಹೋದ್ರು ಲಾಭಕ್ಕೆ ಅಂತ ಗೊಬ್ಬರ ಸಿಗುತ್ತೆ ಅಂತ ಅಡಿಕೆ ಒಳಗೆ ಭೂಮಿ ಫಲವತ್ತತೆ ಆಗುತ್ತೆ, ಭೂಮಿ ಫಲವತ್ತತೆ ಮಾಡ್ಕೊಂತೀವಿ ಸರ್. ಮತ್ತೆ ಮೆಣಸಿನಕಾಯಿ ಅವೆಲ್ಲ ಚೆನ್ನಾಗಿ ಲಾಭ ತಂದು ಕೊಡ್ತ? ಅದೇ ಸರ್, ಒಂದ್ಸರಿ ಲಾಭ ಬರ್ಬೋದು, ಹೋಗ್ಬೋದು ಸರ್. ಅದು ಮೆಣಸಿನ ಗಿಡ ಒಳ್ಳೆ ಗೊಬ್ಬರ ಸರ್, ತೋಟಕ್ಕೆ ಭೂಮಿಗೆ ಒಳ್ಳೆ ಗೊಬ್ಬರ ಸರ್. ಗೊಬ್ಬರ ಅದು ಬರಲಿಲ್ಲ ಅಂದ್ರೆ ಅದು ಅದನ್ನಾದ್ರೂ ಗೊಬ್ಬರ ಮಾಡ್ಕೋಬೇಕಂತ ಮಾಡ್ಕೊಂತೀವಿ ಸರ್. ಮಾಡ್ಕೊಂತಾರೆ. ಮಧ್ಯದಲ್ಲಿ ಈಗ ಗೊಬ್ಬರ ಅಂದ್ರೆ ಕೆಲವರೆಲ್ಲ ಕೆಂಪು ಮಣ್ಣು, ಕೆರೆ ಗೋಡು, ಮತ್ತೆ ಈ ಕುರಿ ಮಂದೆ ಬಿಡಿಸೋದು, ಇಲ್ಲ ಕುರಿ ಗೊಬ್ಬರ ಕೊಡೋದು, ಈ ತರ ಎಲ್ಲ ಮಾಡ್ತಾರೆ. ನೀವು ಯಾವ ತರ? ನಾವೆಲ್ಲ ಕುರಿ ತರಿಸ್ಕೊಂತೀವಿ ಸರ್. ಕುರಿ ತರಬಸ್ತೀರ? ತಿಂಗಳಗಟ್ಟಲೆ ತರಿಸ್ಕೊಂತೀವಿ ಸರ್. ತಿಂಗಳಗಟ್ಟಲೆ ತರಿಸ್ಕೊಂಡು ದಿನಕ್ಕೆ ಇಷ್ಟು ಅಂತ ಹೇಳಿ ಕೊಡ್ತೀವಿ ಸರ್. ಈ ತರ ಕುರಿ ಮಂದೆ ಬಿಡಿಸೋದೊಂದು ಅನುಕೂಲ ಅಂತ? ಅನುಕೂಲ ಆಗುತ್ತೆ ಸರ್. ಹೊರಗಿನ ತಂದಾಕೋದು ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ, ಅದು ಬಿಡಿಸ್ಕೊಂಡ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್. ಆಮೇಲೆ ಅವತ್ತೇ ಹೊಲ್ದಕ್ಕೆ ಹೋಗ್ಬಿಡ್ತದೆ ಸರ್, ಅದು ಕುರಿ ಮಂದಿ ತರಿಸೋರು ಇದ್ದ ಅವತ್ತೇ ಹೊಲ್ದಾಗ ಬಿದ್ದು ಬಿಡ್ತದೆ ನಮ್ಮ ಗಿಡಕ್ಕೆ. ಇವತ್ತು ನಾನು ಒಂದ್ 10 ಲೋಡ್ ಗೊಬ್ಬರ ತಂದೆ ಅಂದ್ರೆ ಅದನ್ನ ಲೇಬರ್ ಇಟ್ಕೊಂಡು ಮಾಡಿಸೋವಷ್ಟೊತ್ತಿಗೆ ಒಂದ್ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು. ಸಿಗ್ಲಿಲ್ಲ ಅಂದ್ರೆ ಅಲ್ಲೇ ಮಣ್ಣು ತಿಂದು ಹೋಗ್ಬೋದು. ಏರ್ಸೋದು, ಕೂಲರ್ದು, ಟ್ರ್ಯಾಕ್ಟರ್, ಇದು ಬಹಳ ಸಮಸ್ಯೆ ಬರುತ್ತೆ. ಖರ್ಚು ಎಲ್ಲ ಜಾಸ್ತಿ, ವೆಚ್ಚ ಜಾಸ್ತಿ ಆಗುತ್ತೆ. ನಾವು ಈ ಕುರಿ ಮಂದೆ ಬಿಡಿಸೋದ್ರಿಂದ ಪೀಚಿಗೆ, ಗಂಜು ಎಲ್ಲ ಸಾಕಷ್ಟು ಫಲವತ್ತತೆ ಆಗುತ್ತೆ. ಅವತ್ತೇ ಸಿಗ್ಬಿಡ್ತದೆ ಸರ್ ನಮಗೆ. ಹೌದು, ಅವತ್ತೇ ಜಾಗಕ್ಕೆ ಅವತ್ತೇ ಸಿಗ್ಬಿಡ್ತದೆ ಸರ್. ಹೌದು, ಹಂಗಾಗ್ಬಿಟ್ಟು ಕುರಿ ಮಂದೆ ಬಿಡಿಸೋದು ಅನುಕೂಲ? ಅನುಕೂಲ ಸರ್, ಅನುಕೂಲ. ನಮ್ಮ ಅನುಭವದಾಗ ಅನುಕೂಲ ಸರ್, ಬೇರೆ ರೈತರೆಲ್ಲ ಏನು ಅಂತ ನಮಗೆ ಗೊತ್ತಿಲ್ಲ. ಸಾಕಷ್ಟು ಜನ ಅನುಕೂಲನೇ ಅಂತ ಹೇಳ್ತಾರೆ. ಇದನ್ನು ಜಾಸ್ತಿ ಖರ್ಚು ಬರುತ್ತಾ ಕುರಿ ಮಂದೆ ಬಿಡಿಸೋದು ಹೆಂಗೆ? ಇಲ್ಲ ಸರ್, ಈ ಹೊರಗಿನ ತಂದ್ರದಕ್ಕಿಂತಲೂ ಲಾಭ ಕಡಿಮೆ, ಖರ್ಚು ಕಡಿಮೆ ಆಗುತ್ತೆ. ಹೆಂಗೆ ಮಾತಾಡ್ತಾರೆ ಅವ್ರಿಗೆ ಒಂದು ದಿವಸಕ್ಕೆ ಇಷ್ಟ ಅಂತ? 1,000 ಕುರಿ ಇದ್ರೆ 2000 ಕೇಳ್ತಾರೆ ಸರ್, ನಾವು ಕೊಡ್ತೀವಿ ಸರ್, ಹೆಚ್ಚು ಕಡಿಮೆ ನಾವು ಕೊಡ್ತೀವಿ, ಮಾತಾಡ್ಕೊಂಡು ಕೊಡ್ತೀವಿ. ಕೊಡ್ತೀರ ಅವ್ರಿಗೇನಾರ ಅಕ್ಕಿ ಪಕ್ಕಿ ಏನೋ ಕೊಡಿಸ ಅಂತಾರೆ, ಅದನ್ನು ಮಾಡ್ತೀವಿ. ಈ ತರ 1,000 ಕುರಿಗಳನ್ನ ಒಂದೊಂದು ದಿವಸ ಅಂದ್ರೆ ನಿಮ್ಮ 4 ಎಕರೆಗೆ ಎಷ್ಟು ದಿವಸ ಬಿಡಿಸಬೇಕಾಗುತ್ತೆ? ಒಂದು ತಿಂಗಳಗಟ್ಟಲೆ ನಾವು ಕೊಡಿಸ್ತೀವಿ ಸರ್. ತಿಂಗಳಗಟ್ಟಲೆ ಬಿಡಿಸಬೇಕು? ಒಂದು ತಿಂಗಳಗಟ್ಟಲೆ ಕೊಡಿಸ್ತೀವಿ ಸರ್. ಹೆಚ್ಚು ಕಡಿಮೆ ಆದ್ರೆ ಅವ್ರು ಇರೋವರೆಗೂ ನಾವು ಕೂಡಿಸ್ಕೊಂಡ್ಬಿಡ್ತೀವಿ. ಕೂಡಿಸ್ಕೊಂಡ್ಬಿಡ್ತೀವಿ, ಅನುಕೂಲ ಆಗುತ್ತೆ. ಬೇರೆ 10 ರೂಪಾಯಿ ಖರ್ಚಾಗದ ಜಾಗದಾಗ 3-4 ರೂಪಾಯಿದಾಗ ನಮಗೆ ಬಂದ್ಬಿಡುತ್ತೆ ಸರ್. ಬಂದ್ಬಿಡುತ್ತೆ. ಈ ತರ ಕುರಿ ಮಂದೆ ಬಿಡಿಸಿದಾಗ್ನಿಂತ ನಿಮಗೆ ಭೂಮಿ ಅಲ್ಲಿ ಫಲವತ್ತಾಗ್ಬಿಟ್ಟು ಇಳುವರಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ? ಬರುತ್ತೆ ಸರ್. ಈ ತರ ಮಾಡಿಸೋದು ಅನುಕೂಲ ಅಂತೀರ? ಅನುಕೂಲ ಸರ್, ಅನುಕೂಲ. ಮುಂದಿನ ಬೇರೆ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರ? ಅದೇ ಅಡಿಕೆ ಒಳಗೆ ಬಾಳೆ ಆಗ್ಬೇಕಂತಿದ್ದೀನಿ ಸರ್, ಟೆಂಪರೇಚರ್ ಕಡಿಮೆ ಮಾಡ್ಲಿಕ್ಕೆ. ಅಂತರ ಬೆಳೆ ಬೆಳೆದ್ರೆ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಲಾಭ ಆಗುತ್ತೆ ಅಂತ ಅಂದ್ಕೊಂಡಿದೀವಿ. ಒಂದೊಂದ್ ಸ್ವಲ್ಪ ಅಲ್ಸಾಕನ್ ಅಂದ್ಕೊಂಡಿದ್ದೀವಿ ಸರ್. ಅಲ್ಸಾಕ್ಬೇಕಂತ ಇದ್ರೆ ನಿಂಬೆ ಗಿಡ ಹಾಕ್ಬೇಕು ಅಂತ ಇದೀವಿ, ಅಂತರ ಬೆಳೆಯಲ್ಲಿ ಅಲಸರು ಮಧ್ಯೆ ನಿಂಬೆ ಗಿಡ ಹಾಕೋಣ ಅಂತ ಅನ್ಕೊಂಡಿದೀವಿ ಸರ್. ಎಲ್ಲಾದ್ರೂ ಈ ತರ ಬೆಳೆದಿರಂತ ತೋಟಗಳಿಗೆ ಭೇಟಿ ಕೊಟ್ಟು ನೋಡಿದ್ರಾ? ಹೆಂಗೆ ಐಡಿಯಾ ಬಂದಿದ್ದೆ? ಹೆಂಗೆ ಐಡಿಯಾ ಅಂದ್ರೆ ನಾವು ಕೃಷಿ ಬಗ್ಗೆ ಫೋನ್ ಅಲ್ಲಿ ನೋಡ್ಕೊಂತ ಅದ್ರ ಮೇಲೆ ಡಿಪೆಂಡ್ ಆಗಿದೀವಿ ಸರ್. ಡಿಪೆಂಡ್ ಆಗಿ ಆಮೇಲೆ ಒಂದೊಂದು ಜಾಗದಾಗ ಮಾಡಿದ ಜಾಗದಲ್ಲಿ ಹೋಗಿರ್ತೀವಿ ಸರ್ ನಾವು. ಹೌದು. ಈಗ ಈ ಕೃಷಿ ಸಂಬಂಧಪಟ್ಟಂತ ಸಾಕಷ್ಟು ಮಾಹಿತಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ತರಬೇತಿಗಳು ಕೊಡ್ತಾರೆ, ಮತ್ತೆ ಕೃಷಿ ಮೇಳಗಳು ಅಂತವೆಲ್ಲ ಆಗ್ತವೆ. ಅಷ್ಟು ಕೃಷಿ ಮೇಳಕ್ಕೆ ನಾವು ಎಂಟ್ರಿ ಕೊಡ್ತೀವಿ. ಭಾಗವಹಿಸ್ತೀವಿ ಸರ್. ಬೆಂಗಳೂರು ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ದಾವಣಗೆರೆಯಲ್ಲಿ ಮಾಡಿದ್ರು, ಅಲ್ಲಿ ಹೋಗಿದೀವಿ ಸರ್. ಸಾಕಷ್ಟು ಕಡೆ ಕೃಷಿ ಮೇಳಕ್ಕೆ ಹೋಗ್ತಾನೆ ಇರ್ತೀವಿ ಸರ್. ಆ ತರ ಕೃಷಿ ಮೇಳದಲ್ಲಿ ಭಾಗವಹಿಸೋದೊಂದು ಏನು ಅನುಕೂಲ ಅನ್ಸುತ್ತೆ ನಿಮಗೆ? ಅಲ್ಲಿ ವೆರೈಟಿಗಳು ಇಟ್ಟಿರ್ತಾರೆ ಸರ್, ಯಾವ್ದ್ ಲಾಭ ಯಾವ್ದು ಅಂತ ಹೇಳ್ತಿರ್ತಾರೆ ಸರ್. ಅದನ್ನೆಲ್ಲ ತಲೆಗಿಟ್ಕೊಂಡು ಬಂದಿರ್ತೀವಿ ಸರ್. ಸಾಕಷ್ಟು ಮಾಹಿತಿ ಪಡ್ಕೊಂಡಿರ್ತೀವಿ. ಮಾಹಿತಿ ಪಡ್ಕೊಂತೀವಿ. ಮತ್ತೆ ಈ ಪ್ರಗತಿಪರ ರೈತರ ತೋಟಕ್ಕೂ ಭೇಟಿ ಕೊಡ್ತಾ ಇರ್ತೀರ? ಹೋಗ್ತೀವಿ ಸರ್. ನಾವು ತೋಟ ನೋಡೋದೇ ನಮ್ದು, ಬೇರೆ ನಮಗೆ ಅಗ್ರಿಕಲ್ಚರ್ ವ್ಯವಸಾಯ ಬಿಟ್ರೆ ಬೇರೆ ನಮ್ಗೆ ಏನು ಅಂತ ಆಕರ್ಷಣೆ ವಸ್ತು ಯಾವ್ದು ನಮಗೆ ಕಂಡಿಲ್ಲ ಸರ್. ಕೃಷಿನೇ ನಂಬ್ಕೊಂಡು ಬದುಕಿರೋರು. ಬೇರೆ ತೋಟಕ್ಕೆ ಹೋಗಿ ನೋಡಿದಾಗ ಅವ್ರು ಯಾವ ತರ ಕೃಷಿ ಮಾಡ್ತಿದಾರೆ, ನಾವ್ ಯಾವ ತರ ಕೃಷಿ ಮಾಡ್ತಿದ್ವಿ, ಏನ್ ಅಳವಡಿಸಬೇಕು, ಈ ತರ ಎಲ್ಲ ಸಾಕಷ್ಟು ವಿಷಯಗಳು ಚರ್ಚೆ ಮಾಡಿದಾಗ ಸಾಕಷ್ಟು ವಿಷಯ. ಪಕ್ಕದೂರ ತೋಟಗಳಿದ್ದಾರೆ, ಸಂಬಂಧಿಕರು ಇದಾರೆ ಸರ್, ಅವ್ರ ತೋಟಕ್ಕೆಲ್ಲ ಹೋಗ್ತೀವಿ. ನಮ್ ಸಂಬಂಧಿಕರು ಮಾಡಿದ ಮಾವರು ಇದಾರೆ, ಅಣ್ಣ ತಮ್ಮಂದ್ರೆಲ್ಲ ಅಲ್ಲೆಲ್ಲ ಹೋಗಿ ನೋಡ್ತೀವಿ ಸರ್. ನಮ್ಮ ತಮ್ಮ ಏನ್ ಮಾಡಿದ್ದಾರೆ, ನಮ್ಮ ಮಾವರು ಏನ್ ಮಾಡಿದ್ದಾರೆ, ಅದನ್ನ ನಾವು ಮಾಡ್ಬೇಕು. ನಾವು ಸ್ವಲ್ಪ ದೃಢ ತಿಳ್ಕೊಂಡ್ರೆ ಅನುಕೂಲ ಆಗುತ್ತೆ, ತಿಳ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ಸರ್. ಮತ್ತೆ ಈ ಕೃಷಿ ಜೊತೆಗೆ ಏನಾದ್ರು ಉಪಕಸಬಗಳು ಅಳವಡಿಸಬೇಕು ರೈತರು? ಈ ಹೈನುಗಾರಿಕೆ ಮಾಡೋದು, ಹಸು ಸಾಕಾಣಿಕೆ ಮಾಡೋದು ಇರ್ಬೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡಿದ್ರು ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ನೀವೇನಾದ್ರೂ ಉಪಕಸಬಗಳು ಮಾಡ್ತಾ ಇದ್ರ? ಮಾಡಿದ್ವಿ ಸರ್, ಕೋಳಿ ಫಾರ್ಮ್ ಮಾಡ್ಕೊಂಡಿದ್ವಿ ಸ್ವಲ್ಪ ದಿನ ಮಾಡಿದ್ವಿ, ಆಮೇಲೆ ಯಾಕೆ ಮೈ ಮೇಲೆ ಅಂತ ಬಿಟ್ಟು ಅಂದ್ರೆ ಗೊಬ್ಬರ ಸಿಗುತ್ತೆ ಸರ್, ಅದ್ ಲಾಸ್ ಅಂತ ಆಗಲ್ಲ. ಕೋಳಿ ಸಾಕಾಣಿಕೆ ಮಾಡಿದ್ರೆ ಗೊಬ್ಬರ ಆಗುತ್ತೆ, ಅವತ್ತು ಕೋಳಿನಲ್ಲಿ ಲಾಭ ಆಗುತ್ತೆ ಒಂದ್ ಸ್ವಲ್ಪ ಮಟ್ಟಿಗೆ. ಅದ್ರ ಮಧ್ಯೆ ಗೊಬ್ಬರ ಬಂದ್ರೆ ನಮ್ ತೋಟಗಳಿಗೆ ಹಾಕಿದ್ರೆ ಇನ್ನೂ ಅನುಕೂಲ ಬಹಳ ಆಗುತ್ತೆ ಸರ್. ಅಂದ್ರೆ ಈ ಮೊಟ್ಟೆ ಕೋಳಿ, ಮಾಂಸದ ಕೋಳಿ ಸಾಕಾಣಿಕೆ? ಮಾಂಸದ ಕೋಳಿ ಸಾಕಿದ್ರು ಅನುಕೂಲ ಸರ್. ಸಾಕಾಣಿಕೆ ಮಾಡಿದ್ರೆ? ಮಾಡಿದ್ವಿ ಸರ್. ಮಾಡಿದ್ವಿ. ಅದು ಒಂದ್ಸರಿ ಲಾಭ ಆಗುತ್ತೆ, ಒಂದ್ಸರಿ ನಷ್ಟ ಆಗುತ್ತೆ? ನಷ್ಟನೂ ಆಗುತ್ತೆ ಸರ್, ಲಾಭನ ಆಗುತ್ತೆ. ಆಗುತ್ತೆ. ಅದ್ರ ಮಧ್ಯೆ ನಮ್ ತೋಟಗಳು ಉಳಿಸ್ಕೊಂಡ್ವಿ ಅಂದ್ರೆ ಮ್ಯಾಚ್ ಮಾಡ್ಕೋಬೇಕು ಸರ್. ನಾವು ಒಂದೇ ಅದ್ರಾಗ ಲಾಭ ಮಾಡ್ತೀವಿ ಅಂತ ಅನ್ಕೊಳಕ್ ಆಗಲ್ಲ. ಇದ್ರಾಗ ಹೋದ್ರೆ ಇದ್ರ ಬರುತ್ತೆ ಅಂತ ನಾವು ಲಾಭ ಮಾಡ್ಕೊಂಡ್ರೆ ಕೈ ಮುಟ್ಟು ಮಾಡಿದ್ರೆ ಮಾತ್ರ ಲಾಭ ಸರ್. ಲಾಭ ಆಳ್ಮೇಲೆ ನಾವು ಮಾಡ್ತೀವಿ ಅಂದ್ರೆ ಆಗಲ್ಲ ಸರ್. ಆಗಲ್ಲ. ಮತ್ತೆ ಕೈ ಮುಟ್ಟು ಮಾಡ್ಬೇಕು ಅಂತಿರಲ್ಲ, ನಿಮ್ಮ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ ಕೃಷಿ ಬದುಕಲ್ಲ, ಮತ್ತೆ ಹೆಂಗ್ ಮಾಡ್ತೀರ? ಆದಷ್ಟು ನಾವು ಒಬ್ಬರೇ ಮಾಡ್ತೀವಿ ಸರ್. ಮನೆಯಲ್ಲಿ ಇಬ್ರು ಮಕ್ಕಳಿದಾರೆ, ಓದ್ತಾ ಇದಾರೆ, ಮನೆಯವ್ರ ಅವ್ರಿಗೆ ಮಾಡೋದ್ರಲ್ಲೇ ಆಗುತ್ತೆ, ಯಜಮಾನರಿದ್ದಾರೆ ಅವ್ರು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗುತ್ತೆ. ಆದಷ್ಟು ನಾವೇ ಮಾಡ್ತೀವಿ ಸರ್. ನೀವೇ ಮಾಡ್ತೀವಿ? ಟ್ರಾಕ್ಟರ್ ಹೊಡೆಯೋನು ನಾನೇ, ಬೈಕ್ ಹೊಡೆಯೋನು ನಾನೇ, ಕಾರ್ ಓಡಿಸೋನು ನಾನೇ ಸರ್. 10 ಎಕರೆ ಒಬ್ಬರಿಗೆ ಮೇಂಟೈನ್ ಮಾಡಕ್ ಆಗತ್ತಾ? ಅತಿ ಶ್ರಮ ಸರ್. ಮಾಡಿದ್ರೆ ಆಗುತ್ತೆ ಸರ್, ಒಬ್ಬ ಮನುಷ್ಯ 10 ಎಕರೆ ಮಾಡ್ಬೋದು ಸರ್. ಶ್ರಮದಿಂದ ಮಾಡೋದು, ಶ್ರಮ ಇರಬೇಕು, ಆಸಕ್ತಿ ಇರಬೇಕು, ಆಸಕ್ತಿ ಶ್ರಮ, ಅದರಿಂದ ಲಾಭ ಪಟ್ಕೊಂಡ್ರೆ ಮಾತ್ರ ಮಾಡ್ತಾನೆ ಸರ್. ಅದರಿಂದ ಕೈ ಸುಟ್ಕೊಂಡ ಅಂದ್ರೆ ಅವ್ನಿಗೆ ಮನಸ್ಸು ಬರಲ್ಲ ಸರ್ ಮಾಡ್ಲಿಕ್ಕೆ. 10 ಎಕರೆ ಮೇಂಟೆನೆನ್ಸ್ ಮಾಡ್ಬೋದು ಸರ್. ಒಬ್ಬ ನೀರ್ ಚೆನ್ನಾಗಿರ್ಬೇಕು ಸರ್, ಚೆನ್ನಾಗಿರ್ಬೇಕು. ನೀರ್ ಇತ್ತು ಅಂದ್ರೆ ಅವ್ನು 10 ಎಕರೆ ಆರಾಮ ಮಾಡ್ತಾನೆ ಸರ್. ಮತ್ತೆ ಒಂದ್ ಸ್ವಲ್ಪ ಜಮೀನಿಂದ ಆದಾಯ ಬಂದ್ರೆ, ಆದಾಯನ ಲಾಭ ಅಂತ ಅನ್ಸ್ಬೇಕು ಸರ್. ಬಂದ್ರೆ ಅದ್ ಮತ್ತೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಅಥವಾ ಅವ್ನು ಖುಷಿಯಿಂದ ಮಾಡ್ತಾನ ಸರ್. ಮಾಡ್ತಾ ಅವ್ನು ಮೈ ನೋವು ಎಷ್ಟಾಗತ್ತೆ ಅಂತ ಲೆಕ್ಕ ಮಾಡಲ್ಲ ಸರ್. ಹೌದು ಹೌದು. ವ್ಯವಸಾಯ ಮಾಡೋ ಮನುಷ್ಯ ಮೈ ನೋವು ಲೆಕ್ಕನೇ ಹಾಕಲ್ಲ ಸರ್. ಲಾಭ ಬಂದ್ರೆ ಅವ್ನಿಗೆ ಇನ್ನೂ ಖುಷಿನೇ ಸರ್. ಹೌದು. ಈಗ ನಿಮ್ಗೆ ಮೊದಲೇ 4 ಎಕರೆ ಅಲ್ಲೇ ಫಸಲಿಗೆ ಬಂದ್ರೆ ತೋಟ ಇರೋದ್ರಿಂದ ಅದ್ರಲ್ಲಿ ಸ್ವಲ್ಪ ಆದಾಯ ಬರ್ತಿರೋದ್ರಿಂದ ಅದನ್ನ ಮತ್ತೆ ಇದಕ್ಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹೌದು ಸರ್, ಹೌದು. ಅದಕ್ಕೆ ಇದಕ್ಕೆ ಅದಕ್ಕೆ ಇದಕ್ಕೆ ಮಾಡ್ಕೊಂತ ಹೋದ್ರೆ ಅಲ್ಲಿ ನೀರಿತ್ತು ಅಂದ್ರೆ ಗಿಡ ಚೆನ್ನಾಗಿ ಕಂಡ್ರೆ ನಮಗೆ ಮಾಡಕ್ ಅನುಕೂಲ ಆಗುತ್ತೆ. ನೀರೆಲ್ಲಾರು ಫೇಲ್ ಆಗ್ತಂದ್ರೆ ನಮ್ ಮಕನ ನೋಡಂಗಾಗಲ್ಲ ಸರ್, ನಾವು ಗುರ್ಸಕ್ಕೂ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ. ಈಗ ಎಲ್ಲ ಎಷ್ಟು ಬೋರ್ ರನ್ನಿಂಗ್ ಇದಾವೆ? ಈಗ ಅಲ್ಲಿ 8 ಎಕರೆ 3 ಬೋರ್ ರನ್ನಿಂಗ್ ಇದಾವೆ ಸರ್. ಇನ್ನೂ 7 ಬೋರ್ ಇದಾವೆ ಸರ್. ನಾವ್ ಎಷ್ಟ್ ಬೇಕು ಅಷ್ಟನ್ನು ಉಪಯೋಗಿಸ್ಕೊಂಡಿರ, ನಾಳೆ ಬೇಕು ಅನ್ನೋದಕ್ಕೆ ಉಪಯೋಗಿಸ್ಕೊಂತೀವಿ ಸರ್. ಸಾಕಾಗುತ್ತಾ ನೀರೆಲ್ಲ ಜಮೀನಿಗೆ? ಸಾಕಾಗುತ್ತೆ ಸರ್. 8 ಎಕರೆಗೆ 3 ಬೋರ್ ಆದ್ರೆ ಸಾಕಷ್ಟು ಆಗುತ್ತೆ ಸರ್. ಸಾಕಷ್ಟು ಜನಗಳು ಆಸೆ ಸರ್, ಸುಮ್ನೆ ದುರುಪಯೋಗ ಪಡಿಸ್ಕೊಂತಾರೆ. ಮತ್ತೆ ಇವಕ್ಕೆಲ್ಲ ಡ್ರಿಪ್ ಅಳವಡಿಸ್ಕೊಂಡು ಎಲ್ಲ ಡ್ರಿಪ್ ಸರ್ ಎಲ್ಲ ಡ್ರಿಪ್ ಈ ಡ್ರಿಪ್ ಈ ತರ ಮಾಡ್ಕೊಳ್ಳಿಕ್ಕೆಲ್ಲ ತೋಟಗಾರಿಕೆ ಇಲಾಖೆಯಿಂದ ಸಾಕಷ್ಟು ಸಹಾಯಧನ ಎಲ್ಲ ಸಿಗುತ್ತೆ ಅದನ್ನೆಲ್ಲ ಪಡ್ಕೊಂಡಿದ್ರಾ? ನಾನೇನನ್ನು ಪಡ್ಕೊಂಡಿಲ್ಲ ಸರ್, ನಮ್ಮ ಒಂದು 4 ಎಕರೆಗೆ ಮಾತ್ರ ತಗೊಂಡಿದ್ವ ಸರ್ ಒಂದು 25 ವರ್ಷದ ಹಿಂದೆ. ಅದು ಬಿಟ್ರೆ ನಾನೆಲ್ಲ ಸ್ವಂತಕ್ಕೆ ಮಾಡ್ಕೊಂಡಿದ್ದೆ ಸರ್. ಆಮೇಲೆ ಕಚೇರಿಗಳನ್ನ ಅಲ್ಕಂತ ಹೋದ್ರೆ ನಮ್ ಕೆಲಸ ಆಗಲ್ಲ ಸರ್. ಅದಕ್ಕೆ ಈ 4 ಎಕರೆಗೆ ಬಂದಿರೋದನ್ನೆಲ್ಲ ಅದಕ್ಕೆ ಹಾಕೊಂಡು ನಾವೇ ಮಾಡ್ಕೊಂಡಿದ್ ಸರ್. ಯಾವ್ದನ್ನು ತಗೊಂಡಿಲ್ಲ ಸರ್ ಇವತ್ತಿನವರೆಗೂ. ಕೃಷಿ ಇಲಾಖೆ ನಾನು ಏನನ್ನು ತಗೊಂಡಿಲ್ಲ ಸರ್. ಏನು ಕೃಷಿ ಹೊಂಡ ಮಾತ್ರ ಮಾಡ್ಕೊಂಡಿದ್ದೀನಿ ಸರ್, ಕೃಷಿ ಹೊಂಡ ಪ್ಲಸ್ ಸ್ಪ್ರಿಂಕ್ಲರ್ ಸೆಟ್ ಮಾತ್ರ ತಗೊಂಡಿದ್ದೀನಿ. ಈಗ ಎಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರೆ ಈಗ ನೋಡಿದ್ರೆಲ್ಲ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿತಾರೆ ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇಲ್ಲ ಸರ್, ಕೃಷಿ ಲಾಭದಾಯಕನೇ ಮಾಡ್ಬೇಕು ಸರ್. ನಾವು ಶ್ರಮ ಇದ್ದ ಪ್ರೀತಿ ವಿಶ್ವಾಸದಿಂದ ಮಾಡ್ಬೇಕು ಸರ್ ಅದನ್ನ. ಹೌದು, ಅದನ್ನ ಖುಷಿಯಿಂದ ಮಾಡಿದ್ರೆ ಮಾತ್ರ ಬರುತ್ತೆ ಸರ್. ಶ್ರಮ ಪಡ್ಬೇಕು ಸರ್, ಶ್ರಮ ಪಡ್ಬೇಕು, ಶ್ರಮ ಪಡ್ಬೇಕು. ನಾವ್ ಇವತ್ತೇನೋ ಕೂಲನ್ ಕರ್ಕೊಂಡು ಹೋಗಿ ಬಿಟ್ವಿ, ನಾವೆಲ್ಲ ಬೇರೆ ಕಡೆ ಹೋದ್ವಿ, ಅದೆಲ್ಲ ಆಗಲ್ಲ ಸರ್. ನಾವು ಮುಂದೆ ನಿಂತ್ಕೊಂಡು ನಾವು ಸ್ವತಃ ಬಗ್ಗೆ ಕೆಲಸ ಮಾಡಿದಾಗ ಮಾತ್ರ ಈ ಕೃಷಿ ಲಾಭ ಯಾಕಂತಿರೋದು. ಮತ್ತೆ ಈಗ ನಾಟಿ ಮಾಡಿರೋಂತ ಚಿಕ್ಕ ಗಿಡ ಇರತಕ್ಕಂತ ಅಡಿಕೆ ತೋಟದಲ್ಲಿ ಬಾಳೆ ಒಂದೇನ ಇನ್ನ ಬೇರೆ ಏನಾದ್ರು ಬೆಳೆ ಬೆಳಬೇಕು ಅನ್ನೋ ಉದ್ದೇಶ ಇದೆಯಾ? ಒಂದು ನನ್ನ ದಾಯ 7.5 ಮಾಡ್ಕೊಂಡಿನಿ ಸರ್. ಒಂದ್ ಲೈನ್ ಅಲ್ಲಿ ಬಾಳೆಕೆನ ಅಂತ ಇದ್ರೆ, ಇನ್ನೊಂದ್ ಲೈನ್ ಅಲ್ಲಿ ಕೂಡ ಹಲಸು ಬಹಳ ತಲೆಗೆ ಇಟ್ಕೊಂಡಿದ್ದೀನಿ ಸರ್. ಹಲಸನ್ನ ನಾಳೆ ನೀರ್ ಕಡಿಮೆ ಆಗಿ ಅಡಕೆ ಗಿಡ ಹೋದ್ರು ಹಲಸು ನಮಗೆ ಕೈ ಹಿಡಿತತೆ ಅಂತ ನಾವ್ ಅಂದ್ಕೊಂಡಿದ್ದೀನಿ ಸರ್. ಹಲಸಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ ಗಿಡ, ಅಡಿಕೆ ಮಧ್ಯದಲ್ಲಿ ಹಲಸ ಹಾಕಿದ್ರೆ ಅದು ಕಷ್ಟ ಆಗಲ್ವ ಅಂತೀರ? ಇವಾಗೆಲ್ಲ ಸಣ್ಣ ಸಣ್ಣ ಸಸಿ ಬಂದಿದಾವಲ್ಲ ಸರ್, ಮೊದಲಿನ ತರ ಗಾತ್ರವಾದ ಬೆಳೆ ಬೆಳೀತಾ ಇಲ್ಲ ಸರ್. ಅದು ಇವಾಗೆಲ್ಲ 15 ಅಡಿಗೆ ದಾಯ ಮಾಡಿ ಹಾಕ್ತಿದಾರೆ ಸರ್, ಅಡಿಕೆ ಟೈಪ್ ಅದನ್ನು ದಾಯ ಮಾಡಿ ಹಾಕ್ತಾ ಇದಾರಲ್ಲ, ಅದು 3 ವರ್ಷಕ್ಕೆ ಕಟಿಂಗ್ ಬರೋದ್ರಿಂದ ದೊಡ್ಡ ಮರ ಆಗಿ ದೊಡ್ಡ ಮರ ಲಾಭ ಕೊಡ್ತು ಲಾಲಸು ಅಂದ್ರೆ ಅಡಿಕೆ ನಮಗೆ ಲೆಕ್ಕಕ್ಕೆ ಬರಲ್ಲ ಸರ್. ಹೌದು, ಅಡಿಕೆ 4 ಲಕ್ಷ ಎಕರೆಗೆ ಆಗ್ಬೋದು ಸರ್, ಹಲಸು 10 ಲಕ್ಷ ಹೇಳ್ತಿದ್ದಾರೆ ಸರ್. ಅದನ್ನ ಅದು ತಲೆಗಿಟ್ಕೊಂಡು ಮಾಡ್ತಾ ಇದೀವಿ ಸರ್. ಆಮೇಲೆ ನೀರು ಹೋದ್ರು ಕೂಡ ಅಡಿಕೆ ಫೇಲ್ ಆಗುತ್ತೆ ಸರ್, ಒಂದು ತಿಂಗಳಿಲ್ಲ ಅಂದ್ರೆ ಅಡಿಕೆ ಫೇಲ್ ಆಗುತ್ತೆ ಹಲಸು ಫೇಲ್ ಆಗಲ್ಲ. ನಮಗೆ ಅಡಿಕೆನಲ್ಲಿ 4 ಲಕ್ಷ ಬರ್ತೈತೆ ಅಂದ್ರೂ ಹಲಸಿನಲ್ಲಿ 4 ಲಕ್ಷ ಬಂದ್ರೆ ಸಾಕು, ನಾನು 10 ಲಕ್ಷ ನಿರೀಕ್ಷೆ ಇಟ್ಕೊಂಡಿಲ್ಲ ಸರ್. ನೀರು ಹೋದ್ರು ನಮ್ಮನ್ನು ಉಳಿಸತ್ತೆ ಲೆಕ್ಕದ ನಾನು ಇಟ್ಕೊಂಡಿದ್ದೆ. ಹೌದು, ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಮತ್ತೆ ಮುಂಗಾರಿ ಬರೋವರೆಗೂ ಸುಧಾರಿಸ್ಕೊಂಡು. ಆಮೇಲೆ ನಮಗೆ ಬೇಸಿಗೆನಲ್ಲಿ 1 ತಿಂಗಳು 2 ತಿಂಗಳು ನೀರಿನ ವ್ಯತ್ಯಾಸ ಆಗ್ಬೋದು ಸರ್. ಹೌದು, 2 ತಿಂಗಳಿಗೆಲ್ಲ ಒಣಗಲ್ಲ ಸರ್, ಒಣಗಲ್ಲ. ಮತ್ ಫಸಲು ಪ್ರತಿ ವರ್ಷನು ಹಲಸು ಕೊಟ್ಟೆ ಕೊಡುತ್ತೆ ಮತ್ತೆ ಇಳುವರಿ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗುತ್ತೆ ಸರ್. ಹೌದು, ಈ ವರ್ಷ 50 ಕೆಜಿ ಬಿಟ್ಟರೆ ಮುಂದಿನ ವರ್ಷಕ್ಕೆ 75 ಕೆಜಿ ಕ್ವಿಂಟಲ್ ಗಟ್ಟಲೆ ಬಿಡುತ್ತೆ. ಇದೆಲ್ಲ ಯೂಟ್ಯೂಬ್ ಅಲ್ಲ ನೋಡಿ ಆಸಕ್ತಿ ಜಾಸ್ತಿ ನಮಗೆ ಸರ್. ಫೇಸ್ಬುಕ್ ಅಲ್ಲಿ ನಾವು ಓಪನ್ ಮಾಡಿದ್ರೆ ಕೃಷಿ ಬಗ್ಗೆ ನಾವು ತಿಳ್ಕೊಳಕ್ ನೋಡ್ತೀವಿ ಸರ್. ನಾವು ಒಬ್ಬಂಟಿಗರ್ ಆಗಿರೋದ್ರಿಂದ ಬೇರೆ ಲ್ಯಾಂಡ್ಗೆ ಹೋಗಿ ನೋಡಕ್ ಆಗ್ಲಿದ್ರು ಇಲ್ಲ ಮನೆಯಲ್ಲೇ ಕುತ್ಕೊಂಡು ನೋಡ್ಕೊಂಡು ಮಾಡ್ಬೋದು. ಆಮೇಲೆ ಬಹಳಷ್ಟು ಜನ ರೈತರ ನೇರವಾಗಿ ಮಾಹಿತಿ ಕೊಡ್ತಿರ್ತಾರೆ ಸರ್, ನಾವು ಯಾರ ಹೇಳಿದ್ದು ಕೇಳಲ್ಲ ಸರ್, ರೈತರು ಹೇಳಿದ್ದು ಬಹಳಷ್ಟು ಕೇಳ್ತೀವಿ. ಈಗ ಹಲಸು ಅಂದ್ರೆ ನಮ್ಮ ಒಂದು ಚಿತ್ರದುರ್ಗದ ಹವಾಗುಣದಲ್ಲಿ ನೀವ್ ಹೇಳ್ದಂಗೆ ಈ ತರ ಒಳ್ಳೆ ಲಾಭದಾಯಕ ಬೆಳೆಯಬಹುದು ಅಂತೀರಾ? ಸರ್, ಬೆಳೆಯಬಹುದು ಸರ್. ಟೆಂಪರೇಚರ್ ಗೆ 40 ಟೆಂಪರೇಚರ್ ಇದ್ರು ಅಡಿಕೆ ಬರ್ತೈತೆ. ಹೌದು, ಅದು ಟೆಂಪರೇಚರ್ ಲೆಕ್ಕ ಅಲ್ಲ ಸರ್ ಹಲಸಿಗೆ. ಆಮೇಲೆ ಕೆಲವರು 40 ಟೆಂಪರೇಚರ್ ಇದ್ರು ಸೇಬ್ ಬೆಳೆದಿದ್ದಾರೆ ಸರ್, ಇಲ್ಲೇ ಗೋಡಂಬನಾಳ್ ಈ ಟೆಂಪರೇಚರ್ ಗೆ ಬೆಳೆದಿದ್ದಾರೆ ಸರ್. ಹೌದು, ಅಂತದ್ದು ಹಲಸು ಬೆಳೆಯೋದು ದೊಡ್ಡದೇನಲ್ಲ ಸರ್. ದೊಡ್ಡದಲ್ಲ. ಹೌದು, ನೀವ್ ಹೇಳ್ದಂಗೆ ಸೇಬ್ ಬೆಳೆದಿದ್ದಾರೆ. ಸೇಬ್ ಬೆಳೆದಿದೆ ಸರ್, ನಮ್ ಚಿತ್ರದುರ್ಗದ ರೈತರು ಸೇಬ್ ಬೆಳೆದ. ನೀವು ಅವ್ರ ಜಮೀನಿಗೆ ತೋಟ ಭೇಟಿ ಕೊಟ್ಟಿದ್ರೆ? ಎಂಟ್ರಿ ಕೊಟ್ಟಿಲ್ಲ ಸರ್, ಫೋನ್ ಅಲ್ಲೇ ನೋಡಿದ್ರೆ. ನಿಮ್ಗೆ ಏನಾದ್ರೂ ಸೇಬ್ ಬೆಳಿಬೇಕಂತ ಆಸಕ್ತಿ ಬರಲಿಲ್ಲ? ಆಸಕ್ತಿ ಇದೆ ಸರ್. ಮೊನ್ನೆ ಬಿಜಾಪುರ ಜಿಲ್ಲೆಗೆ ಮಾಡಿದಾನೆ ಸರ್, ಶಿರಡಿಯಿಂದ ಸಸಿ ತಂದು ಮಾಡಿದಾನೆ ಸರ್, ಬಹಳಷ್ಟು ಲಾಭದಾಯಕನೇ ಆಗಿದೆ ಸರ್. ಇಳುವರಿನೂ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಆ 42 ಡಿಗ್ರಿನ ಬೆಳೆದ್ರು ಏನ್ ಕಾಶ್ಮೀರದ ಬೆಳಿತಾನೋ ಅದಕ್ಕಿಂತಲೂ ಒಳ್ಳೆ ಟೇಸ್ಟಿಂಗ್ ಅಲ್ಲಿ ಸೇಬು ಬೆಳೆದಿದ್ದಾರೆ. ಹೌದು, ನೀವು ಬೆಳಿಬೇಕಂತ ಆಸಕ್ತಿ ಆಸೆ ಇದೆ ಸರ್, ಇಲ್ಲ ಅಂತೇನಿಲ್ಲ. ಅದರಲ್ಲೇ ಡಿವೈಡ್ ಮಾಡ್ಬೇಕಂತ ಇದ್ದೀನಿ ಸರ್. ಈ 4 ಎಕರೆ ಇದಲ್ಲ ಸರ್, ಅದರಲ್ಲಿ 4 ಎಕರೆ 2 ಎಕರೆ ಹಲಸು 2 ಎಕರೆ ಸೇಬು ಹಾಕ್ಬೇಕು ಅಂತ ಇದೆ ಸರ್. ಸುಮ್ಮನೆ ಮಾತಾಡಿ ಮಾಡೋದಕ್ಕಿಂತ ಮಾಡಿ ತೋರಿಸ್ಬೇಕನ್ನೋದು ನಮ್ ತಲೆಗಿದೆ. ಅಂದ್ರೆ ನೀವು ಎಲ್ಲವನ್ನು ಪ್ರಯೋಗ ಮಾಡ್ಬೇಕನ್ನೋ ಆಸಕ್ತಿ ಇದೆ ಸರ್. ಯಾಕಂದ್ರೆ ಎಲ್ಲ ಮಿಶ್ರ ಬೆಳೆಗಳು ಬೆಳೆದಾಗ ಮುಂದೆ ಈ ಅಡಿಕೆ ಕೈ ಕೊಟ್ರು ಇವು ನಮ್ಗೆ ಲಾಭದಾಯಕ ಆಗುತ್ತೆ. ಹೌದು ಸರ್, ಹೌದು ಸರ್. ಅಡಿಕೆ ಸಾಯ್ಬೋದು ಸರ್, 2 ತಿಂಗಳಿಲ್ಲ ಅಂದ್ರೆ ಸತ್ತೋಗ್ಬಿಡುತ್ತೆ. ಹೌದು, ಇದೆ ಇದೆ ಅಲ್ಲ ಸರ್.

ಬೆಳಕಿನ ಮಾಲೆ ಚಂದಾವ ನೋಡವಳಂದಾವ ಮೊಗ್ಗಿನ ಮಾಲೆ ಚಂದಾವ ಮಾಲೆ ಚಂದಾವ ಬೆಟ್ಟ ಬಿಟ್ಟಿಳಿಯುತ ಬಿಟ್ಟಾಳೆ ಮಂಡೆಯ ಹುಟ್ಟಿರು ಲಂಗ ಹುಲಿ ಚರುಮ ನೋಡವಳಂದಾವ ಹುಟ್ಟಿರು ಲಂಗ ಹುಲಿ ಚರುಮ ಮಾಲೆ ಚಂದಾವ ದೊಡವಳಂದಾವ ಮೊಗ್ಗಿನ ಮಾಲೆ ಚಂದಾವ ದೊಡವಳಂದಾವ ಮೊಗ್ಗಿನ ಮಾಲೆ ಚಂದಾವ ತಾಯಿ ಚಮುಂಡಿಯ ಬಾಲ ಮೊಗ್ಗಿನ ಮಾಲೆ ಚಂದಾವ ನೋಡವಳಂದಾವ ಮೊಗ್ಗಿನ ಮಾಲೆ ಚಂದಾವ ನೋಡವಳಂದಾವ ಮೊಗ್ಗಿನ ಮಾಲೆ ಚಂದಾವ ತಾಳೆ ಹೂ ತಂದೆವ್ನಿ ತಾಳ್ತಾಯೇ ಚಾಮುಂಡಿ ಬೇಗಾಳ ತೋಟದ ಮರುಗಾವ ನೋಡವಳಂದಾವ ಬೇಗಾಳ ತೋಟದ ಮರುಗಾವ ತಂದಿವ್ನಿ ಒಪ್ಪಿಸಿಕೊಳ್ಳೆ ಕರಕೆಯ ನೋಡವಳಂದಾವ ಮೊಗ್ಗಿನ ಮಾಲೆ ಚಂದಾವ ನೋಡವಳಂದಾವ ಮೊಗ್ಗಿನ ಮಾಲೆ ಚಂದಾವ ನೋಡವಳಂದಾವ ಮೊಗ್ಗಿನ ಮಾಲೆ ಚಂದಾವ